ಆಕಾಶವಾಣಿ ಬೆಂಗಳೂರು. ಕಾಡು ನೀನು, ಬನವು ನೀನು, ನಿನಗೆ ಕಿಚ್ಚು ಇಡುವರೇನು. ಕಾಡಿಗೆ ಒದಗುವ ವಿಪತ್ತು ನಾಡಿನ ಜನತೆಗೆ ಆಪತ್ತು. ಕಾಡು ಕಾಡುವುದಾರೆ, ಕಾಡ್ಗಿಚ್ಚು ಬಿತ್ತೆಂದರೆ ಅಪಾರ ಸಂಖ್ಯೆಯ ವನ್ಯಜೀವಿಗಳು ನಾಶ ಹೊಂದುತ್ತವೆ. ಜೊತೆಗೆ ಭೂಮಿಯ ತೇವಾಂಶವನ್ನು ಉಳಿಸಿ ಕಾಪಾಡುವ ತರಗೆಲೆ ಹಾಸನ್ನು ಕಾಡ್ಗಿಚ್ಚು ಧ್ವಂಸಗೊಳಿಸುತ್ತದೆ. ಸದಾ ಜಾಗೃತರಾಗಿರೋಣ. ನಮಗಾಗಿ, ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಅರಣ್ಯ ಸಂಪತ್ತನ್ನು ಸಂರಕ್ಷಿಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಿನ್ನೆ ದಿನಾಂಕ 13/2/2025 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ಜರುಗಿದ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ 2025 ಕಾರ್ಯಕ್ರಮದ ಪ್ರಾಯೋಜಿತ ಬಾನುಲಿ ವರದಿಯನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತೀಯ ಸಮನ್ವಿತ ಸಂಶೋಧನಾ ಯೋಜನೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು. ಆಕಾಶವಾಣಿ ರಾಯಚೂರು ಕೇಳಿ ಕಾರ್ಯಕ್ರಮ ನಿನ್ನೆ ದಿನಾಂಕ 13/2/2025 10:00 ಶ್ರೀ ಜಗಜ್ಯೋತಿ ಬಸವೇಶ್ವರರ ಪ್ರೇಕ್ಷಾಗೃಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು, ಅಖಿಲ ಭಾರತ ಸಮನ್ವಯಿತ ಸಂಶೋಧನೆ ಯೋಜನೆಗಳು ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ 2025 ಉದ್ಘಾಟನಾ ಕಾರ್ಯಕ್ರಮದ ಪ್ರಾಯೋಜಿತ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು. ರೈತ ಬಾಂಧವರೇ, ಇಂದು ಕೃಷಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೃಷಿ ಯಂತ್ರೋಪಕರಣಗಳ ಅನಿವಾರ್ಯ ಹಾಗೂ ಅಗತ್ಯತೆ ಇದೆ. ಕೂಲಿ ಕಾರ್ಮಿಕರ ಅಲಭ್ಯತೆ ಹಾಗೂ ಕೃಷಿ ಕೆಲಸಗಳನ್ನು ತ್ವರಿತವಾಗಿ ನಿರ್ವಹಿಸಲು ಕೃಷಿ ತಂತ್ರಜ್ಞಾನದಲ್ಲಿ ಸಂಶೋಧನೆಯಲ್ಲಿ ಮುಖ್ಯವಾಗಿ ಯಂತ್ರೋಪಕರಣಗಳಲ್ಲಿ ಸಾಕಷ್ಟು ಆವಿಷ್ಕಾರಗಳನ್ನು ಕಂಡಿದೆ. ಈ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯವು ಕೂಡ ರೈತ ಬಾಂಧವರಿಗೆ ವಿವಿಧ ರೀತಿಯ ಕೃಷಿ ಯಂತ್ರೋಪಕರಣಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ನಿನ್ನೆ ದಿನಾಂಕ 13/2/2025 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರರ ಪ್ರೇಕ್ಷಾಗೃಹದಲ್ಲಿ ಈ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ 2025 ಆಯೋಜನೆ ಮಾಡಲಾಗಿತ್ತು. ಪ್ರಾರಂಭದಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಆವಿಷ್ಕರಣೆ ಮಾಡಲ್ಪಟ್ಟಂತಹ ಮುಖ್ಯವಾಗಿ ರೈತರಿಗೆ ಹಂಗಾಮುವಾರು ಬೆಳೆಗಳಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಕೃಷಿ ತಂತ್ರಜ್ಞಾನಗಳು ಅಂತಂದ್ರೆ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು. ರೈತ ಬಾಂಧವರು, ಸಾರ್ವಜನಿಕರು, ರೈತ ಮಹಿಳೆಯರು ಹಾಗೆಯೇ ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಇಲಾಖೆಯ ಮುಖ್ಯಸ್ಥರುಗಳು ಈ ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳವನ್ನ ವೀಕ್ಷಣೆ ಮಾಡಿ ರೈತ ಬಾಂಧವರು ತಮ್ಮ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಪಡೆದುಕೊಂಡರು. ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕ ಮೇಳವನ್ನ ವೀಕ್ಷಣೆ ಮಾಡಿದಂತಹ ಗಣ್ಯಮಾನ್ಯರು, ರೈತ ಮಹಿಳೆಯರು ಹಾಗೆಯೇ ರೈತ ಬಾಂಧವರು ವೇದಿಕೆಯ ಕಾರ್ಯಕ್ರಮಕ್ಕೆ ಅಣಿಯಾದರು. ಈ ವೇದಿಕೆಯ ಕಾರ್ಯಕ್ರಮಗಳು ಪ್ರಾರಂಭದಲ್ಲಿ ಶ್ರೀಯುತ ಮಹೇಶ್ ಹಿರಿಯ ಸಹಾಯಕರು ಇವರು ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು. ವೇದಿಕೆಯ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರನ್ನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಂಶೋಧನಾ ಅಭಿಯಂತರರಾದಂತಹ ಡಾಕ್ಟರ್ ಉದಯ ಕುಮಾರ್ ನಿಡೋಣಿ ಇವರುಗಳು ಸ್ವಾಗತವನ್ನ ಕೋರಿದರು. ನಂತರ ಈ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ 2025 ಕುರಿತು ಸಂಶೋಧನಾ ಅಭಿಯಂತರರಾದಂತಹ ಡಾಕ್ಟರ್ ಪ್ರಕಾಶ್ ಕೆವಿ ಇವರುಗಳು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿ ಈ ಕಾರ್ಯಕ್ರಮದ ಮಹತ್ವ ಹಾಗೆಯೇ ನಡೆದು ಬಂದ ಹಾಗೆ ರೈತ ಬಾಂಧವರಿಗೆ ದೊರೆಯುವಂತಹ ಒಂದು ಮಾಹಿತಿಗಳ ಕುರಿತು ವಿಚಾರವನ್ನ ಹಂಚಿಕೊಂಡರು. ನಂತರ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ, ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆ ರಾಯಚೂರಿನ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶ್ರೀ ಟಿಸಿ ಜಯಪ್ರಕಾಶ್, ಶ್ರೀ ವಿನಯ್ ಕುಮಾರ್ ಕಾಲಿಕರ್ ಕ್ಷೇತ್ರ ನಿರ್ದೇಶಕರು, ಎನ್ಎಸ್ಸಿಎಲ್ ಕೇಂದ್ರ ಹಾಗೂ ರಾಜ್ಯ ಫಾರಂ ಜವಳಗೇರ ಇವರುಗಳು ಉಪಸ್ಥಿತರಿದ್ದರೆ, ಗೌರವಾನ್ವಿತ ಅತಿಥಿಗಳಾಗಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಬಿಕೆ ದೇಸಾಯಿ, ಆಡಳಿತ ಮಂಡಳಿಯ ಸದಸ್ಯರುಗಳಾದಂತಹ ಮಲ್ಲೇಶ್ ಕುಲಿಮಿ, ಕುಲಸಚಿವರು ಹಾಗೂ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಾದಂತಹ ಡಾಕ್ಟರ್ ಗುರುರಾಜ್ ಸುಂಗದ್ ಅಧ್ಯಕ್ಷತೆಯನ್ನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಮಲ್ಲಿಕಾರ್ಜುನ ಎಸ್ ಅಯ್ಯನಗೌಡ ಇವರುಗಳು ವಹಿಸಿದ್ದರೆ, ವೇದಿಕೆಯ ಮೇಲೆ ಅಭಿಯಂತರರುಗಳಾದಂತಹ ಡಾಕ್ಟರ್ ಸುಶೀಲೇಂದ್ರ, ಡಾಕ್ಟರ್ ಉದಯ ಕುಮಾರ್ ನಿಡೋಣಿ, ಡಾಕ್ಟರ್ ಪ್ರಕಾಶ್ ಕೆವಿ, ಡಾಕ್ಟರ್ ಪ್ರಸಾದ್ ಕುಲಕರ್ಣಿ ಹಾಗೂ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಲೇದ್ ಇವರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಅವರುಗಳು ತಮ್ಮ ಉದ್ಘಾಟನಾ ನುಡಿಗಳನ್ನಾಡಿ ರೈತ ಬಾಂಧವರ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಯಂತ್ರೋಪಕರಣಗಳ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಆಡಿದರು. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಈ ಒಂದು ಭಾಗದ ರೈತರು ಈ ಒಂದು ಸಂಶೋಧನೆಯಲ್ಲಿ ನೀವೇನಾದರೂ ಅಳವಡಿಸಿಕೊಂಡಿದ್ದಲ್ಲ, ಅದರಲ್ಲಿ ಏನಾದರೂ ನೀವು ನ್ಯೂನ್ಯತೆಗಳು ಕಂಡು ಬಂದಲ್ಲಿ ನಮಗೆ ತಿಳಿಸಬೇಕಾಗತ್ತೆ. ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳು ಏನನ್ನಿದ್ದರಲ್ಲಿ ನಮಗೆ ಕೊಟ್ಟರೆ ನಾವು ಅದನ್ನು ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಒಂದು ಸಾಲಿನಲ್ಲಿ ಅಂಥ ಒಂದು ಯೋಜನೆಗಳನ್ನು ಹಾಕಿಕೊಂಡು ಮತ್ತೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ನಿರಂತರ ಪ್ರಯತ್ನ ನಡೀತದೆ. ಮುಖ್ಯವಾಗಿ ಹೇಳಬೇಕಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಕೂಲಿ ಆಳುಗಳ ಸಮಸ್ಯೆ ಜಾಸ್ತಿ, ಕೂಲಿ ಆಳುಗಳ ಸಮಸ್ಯೆ ಮತ್ತು ಖರ್ಚಿನ ಕಡಿಮೆ ಮಾಡಬೇಕಂದ್ರೆ ಯಂತ್ರೋಪಕರಣಗಳು ನಾವು ಮರೆ ಹೋಗಲೇಬೇಕಾಗತ್ತೆ. ಯಂತ್ರಗಳು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ. ಪ್ರತಿಯೊಂದು ಕೆಲಸವನ್ನು ನಾವು ಯಂತ್ರಗಳ ಮುಖಾಂತರನೇ ಮಾಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಮಗೆಲ್ಲ 5 ಈ ಸಂಶೋಧನಾ ಯೋಜನೆಗಳೇನಿದಾವೋ ಅವು ಸಾಕಷ್ಟು ಕೆಲಸ ಮಾಡಿದಾವೆ. ಇಲ್ಲಿ ಸಾಕಷ್ಟು ತಂತ್ರಜ್ಞಾನಗಳು ಬಿಡುಗಡೆ ಆಗಿದ್ದಾವೆ. ಈ ತಂತ್ರಜ್ಞಾನಗಳು ಬಿಡುಗಡೆ ಆಗಿ ನಮ್ಮ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಇರಬಾರದು, ಅದು ರೈತರಿಗೆ ಹೋಗಿ ಮುಟ್ಟಿ ರೈತರು ಅಳವಡಿಸಿಕೊಂಡು ಅವರ ಒಂದು ಲಾಭ ಆಗಿದೆ ಅಂತ ನಮಗೆ ತಿಳಿಸಿದಲ್ಲಿ ಮಾತ್ರ ನಾವು ಮಾಡಿರ್ತಕ್ಕಂಥ ಸಂಶೋಧನೆಗೆ ಒಂದು ಬೆಲೆ ಸಿಗ್ತದೆ ಮತ್ತು ಅದರ ಉಪಯೋಗ ಆಗುತ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಇಲ್ಲಿ ಈ ಒಂದು ಕೇಂದ್ರದಲ್ಲಿ ಫಾರ್ಮ್ ಮಿಷನರಿ ಇಂಪ್ಲಿಮೆಂಟ್ಸ್ ಅಂತಂದೊಂದು ಟೆಸ್ಟಿಂಗ್ ಇದು ಸೆಂಟರ್ ಇದೆ. ಬೇರೆ ಬೇರೆ ಕಡೆಯಿಂದ ಕಂಡಿಡ್ತಕ್ಕಂಥ ಮಿಷಿನ್ಗಳೆಲ್ಲ ಬಂದು ಇಲ್ಲಿ ಟೆಸ್ಟ್ ಮಾಡಿ ಇದು ಸೂಕ್ತವಾಗಿದೆ, ರೈತರಿಗೆ ಅನುಕೂಲ ಆಗುತ್ತೆ ಅಂದಲ್ಲಿ ಮಾತ್ರ ಇದನ್ನು ಟೆಸ್ಟ್ ಮಾಡಿ ಬಿಡುಗಡೆ ಆಗ್ತದೆ. ಇಲ್ಲಾಂದ್ರೆ ಅದನ್ನು ನಾವು ಬಿಡುಗಡೆ ಮಾಡೋಕ್ಕೆ ಕೊಡೋದಿಲ್ಲ. ಅದನ್ನು ಇಲಾಖೆ ಮುಖಾಂತರ ಚರ್ಚೆ ಮಾಡಿ ಇಲಾಖೆಯಲ್ಲಿ ಅದಕ್ಕೆ ಸಬ್ಸಿಡಿ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮತ್ತು ರೈತರಿಗೆ ಉಪಯೋಗ ಆಗಲ್ಲ ಅನ್ನೋದು ಇದರ ಒಂದು ಕೆಲಸ. ಇದು ನಿರಂತರವಾಗಿ ನಡೀತದೆ. ಸಾಕಷ್ಟು ಮಿಷಿನ್ಗಳಲ್ಲಿ ಟೆಸ್ಟ್ ಮಾಡಿ ಈಗ ರೈತರಿಗೆ ಈ ಒಂದು ಭಾಗಕ್ಕೆ ಮತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ ಸಹ ಇದು ನಿರಂತರವಾಗಿ ನಡೀತದೆ. ಅದೇ ರೀತಿ ನಮ್ಮ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಕೊಯ್ಲೋತ್ತರನ ಮೇಲೆ ನಾವು ಕೊಯ್ಲು ಮಾಡಿರ್ತೀವಿ, ಬೇಕಾದಷ್ಟು ಬೆಳೆ ಬಂದಿದ್ರೆ ಬೆಳೆ ಉತ್ಪಾದನೆ ಮಾಡಿ ಆದಮೇಲೆ ನಾವು ಅದನ್ನ ಅದು ಶೇಖರಣೆ ಮಾಡೋಕ್ಕಾಗಲ್ಲ, ಶೇಖರಣೆ ಮಾಡಿ ಪ್ರೊಸೆಸಿಂಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ಮೌಲ್ಯ ಆಧಾರಿತ ಮಾಡಿ ಮಾರ್ಕೆಟ್ಗೆ ಬೆಲೆ ಸಿಗ್ತಕ್ಕಂಥ ಒಂದು ಕೆಲಸ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಲಾಸ್ ಆಗುತ್ತೆ, ಬೆಲೆ ಸಿಗಲ್ಲ ಅನ್ನೋ ಒಂದು ಸಂದರ್ಭಗಳು ಸಾಕಷ್ಟು ಬರ್ತವೆ. ಅಂಥ ಸಂದರ್ಭಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕೊಯ್ಲೋತ್ತರ ಒಂದು ಸಂಸ್ಕರಣೆ ಒಂದು ಘಟಕ ಸಾಕಷ್ಟು ಕೆಲಸ ಮಾಡಿ ನಿರಂತರವಾಗಿ ನಡೀತದೆ. ಉದಾಹರಣೆ ಹೇಳಬೇಕಂದ್ರೆ ಈ ಸಿರಿಧಾನ್ಯಗಳ ಬಗ್ಗೆ ನಿರಂತರವಾಗಿ ನಮ್ಮ ಹಗಲು ರಾತ್ರಿನಾದರೂ ನಮ್ಮ ರೈತರು ಬಂದು ಇಲ್ಲೆಲ್ಲ ಅದನ್ನು ಪ್ರೊಸೆಸ್ ಮಾಡ್ಕೊಂಡು ಅವ್ರು ಮಾರ್ಕೆಟ್ ಮಾಡ್ಕೊಂತಾರೆ. ಕೆಲವೊಂದರಲ್ಲಿ ಪ್ರೊಸೆಸ್ ಮಾಡಿ ಅದರನ್ನ ಕಾಳುಗಳನ್ನು ಬಿಡುಗಡೆ ಮಾಡಿ ಅಕ್ಕಿ ಮಾಡಿದೆ, ಅಕ್ಕಿಯನ್ನ ಮತ್ತೆ ಮಾರಾಟ ಮಾಡಿ ಅದರಿಂದ ಜಾಸ್ತಿ ಮೌಲ್ಯವರ್ಧನೆ ಆಗುತ್ತೆ, ಹೆಚ್ಚಿನ ರೇಟ್ ಸಿಗ್ತದೆ. ಅದ್ರ ಜೊತೆಗೆ ಬೇರೆ ಬೇರೆ ಬೇಕರಿ ತಿನಿಸುಗಳಾಗಿರ್ಬೋದು, ತಿಂಡಿ ತಿನಿಸುಗಳಾಗಿರ್ಬೋದು, ರೆಡಿ ಟು ಈಟ್, ರೆಡಿ ಟು ಕುಕ್, ಆಹಾರ ರೆಡಿ ಮಾಡಕ್ಕೆ ಆ ಒಂದು ಎಲ್ಲ ತಿನಿಸುಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಕೆಲವೇ ಒಂದು ವರ್ಷದೊಳಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಈಗ ಚಿಕ್ಕ ಮಟ್ಟದಲ್ಲಿ ಗಂಟೆಗೆ ಒಂದು ಟನ್ ಅಷ್ಟು ಬೆಳೆತಕ್ಕಂಥ ಪ್ರೊಸೆಸ್ ಮಾಡ್ತದೆ, ಇನ್ನು ಇದು ದೊಡ್ಡ ಮಟ್ಟದಲ್ಲಿ ಸಹ ನಾವು ಯೋಜನೆಗಳು ಆಗ್ತದವೆ. ಇದಕ್ಕೆ ನಮ್ಮ ರೈತರು ಇದರ ಸದುಪಯೋಗ ಮಾಡ್ಕೋಬೇಕಂತಂದು ಮನವಿ ಮಾಡ್ಕೊಳ್ತೇನೆ. ಸಾಕಷ್ಟು ಹಿಟ್ಟು ಮಾಡಿ ಬರ್ಬೋದು, ಮತ್ತೆ ಶೇಂಗಾದ ಚಿಕ್ಕೆ ಮಾಡಿರ್ಬೋದು, ಶಾವಿಗೆ ಮಾಡಿರ್ಬೋದು, ಬೇಕಾದಷ್ಟು ನಮ್ಮ ಇದರಲ್ಲಿ ಮಾಡಿದ್ರೆ ಬ್ರೆಡ್ಡಲ್ಲಿ ಸಿರಿಧಾನ್ಯಗಳ ಬ್ರೆಡ್ಡು, ಅದೇ ತರ್ತ ಈ ಸಾಕಷ್ಟು ತಿಂಡಿ ತಿನಿಸುಗಳನ್ನು ನಮ್ಮ ಒಂದು ಬೇಕರಿ ಇದರಲ್ಲಿ ನಡೀತದವೆ. ಇದರಿಂದ ರೈತರು ಉಪಯೋಗ ಆಗುತ್ತೆ, ಮತ್ತು ಅದರಿಂದ ಹೆಚ್ಚಿನ ಒಂದು ಅವರಿಗೊಂದು ರೇಟ್ ಸಿಗ್ತದೆ, ಮತ್ತು ಖರ್ಚುಗಳನ್ನು ಯಾವ ರೀತಿ ಕಡಿಮೆ ಮಾಡೋದ್ರ ಬಗ್ಗೆ ನಾವು ಸಾಕಷ್ಟು ತಿಳಿದು. ಇದೇ ರೀತಿ ಬೇರೆ ಬೇರೆ ಎಲ್ಲ ಒಂದು ಪ್ರಾಜೆಕ್ಟ್ಗಳು ನಿಮಗೆ ಸೋಲಾರ್ ಆಪರೇಟೆಡ್ ಸ್ಪ್ರೇಯರು, ಟ್ರ್ಯಾಕ್ಟರ್ ಆಪರೇಟೆಡ್ ಸ್ಪ್ರೇಯರು, ಟ್ರ್ಯಾಕ್ಟರ್ ಆಪರೇಟೆಡ್ ಬೂಮ್ ಸ್ಪ್ರೇಯರು, ಇದನ್ನು ಯಾವ ರೀತಿ ಕಡಿಮೆ ಖರ್ಚಿನಲ್ಲಿ ಜೋರಾಗಿ ಇದು ಮಾಡ್ಕೊಂಡು ಎಲ್ಲ ಫಾಸ್ಟಾಗಿ ಆಗುತ್ತೆ, ನಿಮಗೆ ಖರ್ಚು ವೆಚ್ಚ ಕಡಿಮೆ ಆಗ್ತದೆ, ಖರ್ಚು ವೆಚ್ಚ ಕಡಿಮೆ ಆದರೆ ನಿಮ್ಗೆ ಲಾಭ ಜಾಸ್ತಿ. ಆ ನಿಟ್ಟಿನಲ್ಲಿ ಸಾಕಷ್ಟು ಸ್ಪ್ರೇಯರ್ ಸಹ ಇದನ್ನು ಆಟೋಮೆಟಿಕ್ಗೆ ನಮಗೆ ಪೇಟೆಂಟ್ಗಳು ತಗೊಂಡಿದ್ದಾರೆ ನಮ್ಮ ವಿಜ್ಞಾನಿಗಳು, ಮತ್ತು ಇದನ್ನು ರೈತರಿಗೆ ಒಂದು ಅನುಕೂಲ ಮಾಡೋಕ್ಕೆ ಸಾಕಷ್ಟು ವಿವಿಧ ರೀತಿಯ ಸ್ಪ್ರೇಯರ್ಸ್, ನ್ಯಾಪ್ಸ್ನ್ಯಾಕ್ ಸ್ಪ್ರೇಯರ್ ಇಂದ ಹಿಡಿದು ಬೇರೆ ಬೇರೆ ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇಯರ್ಸು, ಮತ್ತು ಸೋಲಾರ್ ಆಪರೇಟರ್, ಸೋಲಾರ್ ಇಂದ ನಿಮಗೆ ಯಾವುದೇ ಥರದ ನಿಮಗೆ ಖರ್ಚು ಇರಲ್ಲ, ವೆಚ್ಚ ಇರಲ್ಲ, ಅದೇ ತನ್ನಷ್ಟು ತಾನೇ ಹೊಲದಲ್ಲಿ ಸಾಕಷ್ಟು ಬಿಸಿಲಿರೋದ್ರಿಂದ ಆ ಬಿಸಿಲನ್ನು ನಿಮಗೆ ಮಳೆಗೂ ಗಳೆ ನಿಮಗೆ ಇದು ತೊಂದರೆ ಇದಾಗ್ದಂಗೆ ಇರ್ತದೆ, ಮತ್ತು ನಮಗೆ ಬ್ಯಾಟ್ರಿ ಆಪರೇಟೆಡ್ ಈಜಿಗೆ ನಿಮಗೆ ಏನು ಕಷ್ಟ ಆಗೋದಿಲ್ಲ. ಇಲ್ಲಾಂದ್ರೆ ಎಲ್ಲರೂ ಇದಕ್ಕೆ ಸಾಕಷ್ಟು ಶಕ್ತಿ ಬೇಕು, ಇದಕ್ಕೆಲ್ಲ ಆಗೋದಿಲ್ಲ ಅಂತಂದು ಕೆಲವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ವಿವಿಧ ರೀತಿಯ ಉಪಕರಣಗಳಿಗೆಲ್ಲ ನಮ್ದಿರಲಿಟ್ಟವೆ. ಅದರಲ್ಲಿ ಹೇಳಿದ್ರು ಡ್ರೋನ್ ಸ್ಪ್ರೇಯರು, ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಿದರೆ ಇಮ್ಮಿಡಿಯೇಟ್ ಆಗಿ ಬೇಗ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು, ಪೆಸ್ಟ್ ಆಗಿರ್ಬೋದು, ಡಿಸೈಡ್ ಆಗಿರ್ಬೋದು. ಯಾವುದೇ ಥರ ಸಾಕಷ್ಟು ಕೂರಿಗೆಗಳು ಟ್ರ್ಯಾಕ್ಟರ್ ಡ್ರಾನ್ಡ್ ಕೋಲ್ಟ ಇದು ಮಾಡಿದ್ದಾರೆ, ಅಂತ ಒಂದು ಸೀಡ್ ಡ್ರಿಲ್ಗಳು ಮಾಡಿದ್ದಾರೆ, ಕೂರಿಗೆ ಬಿತ್ತನೆ ಕೂರಿಗೆಗಳನ್ನು ಸಹ ಮಾಡಿದ್ದಾರೆ. ಇದನ್ನು ಉಪಯೋಗ ಮಾಡ್ಕೊಂಡ್ರೆ, ಯಾಕಂದ್ರೆ ಇಂಥ ಮೆಷಿನರೀಸ್ ಉಪಯೋಗ ಮಾಡಿದರೆ ನೀವು ಕರೆಕ್ಟ್ ಟೈಮಲ್ಲಿ ಹಾಕ್ಬೋದು, ಕರೆಕ್ಟ್ ಸಮಯದಲ್ಲಿ ಹಾಕ್ಬಾರ್ದು. ಕಳೆಗಳನ್ನು ತೆಗೆತಕ್ಕಂಥ ಒಂದು ಉಪಕರಣಗಳಿದ್ದಾವೆ, ಅದನ್ನು ಕರೆಕ್ಟ್ ಸಮಯದಲ್ಲಿ ಕಳೆಗಳು ತಗೊಂಡು ಬೇಗ ಬೇಗ ಕೆಲಸ ಆಗ್ತದೆ, ನಿಮಗೆ ಎಲ್ಲ ಖರ್ಚು ಕಡಿಮೆ ಆಗಿ ಇಂಥ ಒಂದು ಇದನ್ನು ನಾವು ಮಾಡ್ಬೋದು. ಇಂಥ ಅನಿಮಲ್ ಎನರ್ಜಿ ಇದು ಆಗಿರ್ಬೋದು, ಯಾವ ಮಾಡಿದರೆ ಲಾಭ ಆಗುತ್ತದೆ, ಇಂಥ ಒಂದು ಸಂದರ್ಭಗಳು ನಮ್ಮ ಇದರಲ್ಲಿ ಸಾಕಷ್ಟು ನಿರಂತರವಾಗಿ ಸಂಶೋಧನೆ ನಡೀತದೆ. ಇಂಥ ಸಂಶೋಧನೆಗಳ ಫಲಿತಾಂಶ ನೀವು ಅದನ್ನು ಬಳಕೆ ಮಾಡಿ ಇದರಲ್ಲಿ ಮಾತ್ರ ನಾವು ಮಾಡಿರ್ತಕ್ಕಂಥ ಒಂದು ಸಂಶೋಧನೆಗೆ ಒಂದು ಬೆಲೆ ಬರ್ತದೆ ಅಂತ ಹೇಳ್ತಾ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಕೆ ದೇಸಾಯಿ ಅವರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರವನ್ನ ಹಂಚಿಕೊಂಡ್ರು. ಕುಟುಂಬದಿಂದ ಕೃಷಿ ಆಗ್ಬೇಕು, ಸೊ ಆ ರೀತಿ ಆದಾಗ ಮಾತ್ರ ಕೃಷಿ ಸಾಧ್ಯ ಆಗ್ತದೆ. ಕೃಷಿ ಒಂದು ನಮ್ಮ ಜೀವನ ಶೈಲಿ ಆದರೆ ಕೃಷಿ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಇವತ್ತಿನ ಒಂದು ದಿನ ಏನಿದೆ, ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ, ಇದು ಅತ್ಯಂತ ಮುಖ್ಯವಾದದ್ದು. ಯಾಕೆ ಹೇಳ್ತೀನಿ ಇದನ್ನಂದ್ರೆ, ಯಂತ್ರೋಪಕರಣಗಳ ಬಗ್ಗೆ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಹತ್ವ ಕೊಡ್ತಾ ಇದ್ದೇವೆ. ಸೊ ಅದಿಲ್ಲದೆ ನಮ್ಮ ಜೀವನ ಇಲ್ಲ ಅಂತ ಆ ರೀತಿ ಆಗ್ತಾ ಇದೆ, ಕೃಷಿ ಇಲ್ಲ ಅಂತ. ಇಲ್ಲಿ ಒಂದು ನನಗೆ ಒಂದು ಕವಿತೆ ನೆನಪಾಗ್ತದೆ ಆಂಗ್ಲ ಭಾಷೆಯಲ್ಲಿ. ವೆನ್ ಎ ಫಾರ್ಮರ್ ಯೂಸಸ್ ಎ ಹೋ, ಅಂದ್ರೆ ರೈತ ಯಾವಾಗ ನೇಗಿಲು ಇದು ಮಾಡ್ತಾನೆ, ಅರ್ತ್ ಫೀಲ್ಸ್ ದಟ್ ಹೀಸ್ ಟಿಕ್ಲಿಂಗ್, ಅಂದ್ರೆ ಒಂಥರ ಕಚ್ಚುಗಳು ಇಟ್ಟಂಗೆ ಆಗ್ತದಂತೆ ಭೂಮಿ ತಾಯಿಗೆ. ನಾವು ನೇಗಿಲು ಹೊಡೆದಾಗ ಭೂಮಿ ತಾಯಿಗೆ ಕಚ್ಚುಗಳು ಇಟ್ಟಂಗೆ ಆಗ್ತದಂತೆ. ಶಿ ಲಾಫ್ಸ್ ವಿತ್ ಹಾರ್ವೆಸ್ಟ್, ಬೌಂಟಿಫುಲ್ ಆಫ್ ಹಾರ್ವೆಸ್ಟ್ ಅಂತ ಹೇಳ್ತಾರೆ. ಆಕೆ ಕುಲು ಕುಲು ನಗತಾಳಂತೆ. ಯಾವ ರೀತಿ ನಗತಾಳೆ ಅಂದ್ರೆ, ಧಾನ್ಯಗಳ ಒಂದು ಸಮೃದ್ಧಿಯನ್ನು ಕೊಟ್ಟು ನಗತಾಳೆ. ಸೊ ಆ ರೀತಿಯ ಒಂದು ಕವಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ಯಂತ್ರೋಪಕರಣಗಳ ಮಹತ್ವ ಯಾವ ರೀತಿ ಇದೆ, ಭೂಮಿ ಉಳುಮೆಯಿಂದ ಹಿಡಿದು ನಮ್ಮ ಕೊಯ್ಲೋತ್ತರ ತಂತ್ರಜ್ಞಾನದವರೆಗೆ ಯಂತ್ರೋಪಕರಣಗಳ ಮಹತ್ವ ಇದೆ, ಅದು ಅತ್ಯಂತ ಇದು ಕೂಡ ಸಾರ್ಥಕತೆ ಅಂತ ಹೇಳಿದೆ ನಾನು. ಸೊ ಅದು ಬಹಳ ಮುಖ್ಯ. ಇಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಾವು ಇದುವರೆಗೆ ಸುಮಾರು 45 ಒಂದು ಯಂತ್ರೋಪಕರಣಗಳು ಇರಬಹುದು, ಅಥವಾ 5 ಸಮನ್ವಿತ ನಮ್ಮ ASRP ಪ್ರಾಜೆಕ್ಟ್ ಸ್ಕೀಮ್ಸ್ ಏನಿದೆ, ಯೋಜನೆಗಳಿದೆ, ಅದರಲ್ಲಿ ನಮ್ಮ ವಿಜ್ಞಾನಿಗಳು ಬಹಳಷ್ಟು ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಈ ಆವಿಷ್ಕಾರಗಳನ್ನು ಮಾಡಿ ಒಂದು ಮಟ್ಟದಲ್ಲಿ ನಾವು ಅಚೀವ್ ಮಾಡಿದ್ದೀವಿ, ಆದರೆ ಅದನ್ನು ರೈತರಿಗೆ ಮುಟ್ಟಿಸುವಲ್ಲಿ ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಆಗಬೇಕಾಗಿದೆ. ನಾವು ಈಗ ಸೋಲಾರ್ ಆಪರೇಟೆಡ್ ಬ್ಯಾಕ್ ಸ್ಪ್ರೇಯರ್ ಅಂತ ಹೇಳ್ತೀವಿ, ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಏನು ಉತ್ಪಾದನೆ ಮಾಡಲಿಕ್ಕೆ ನಮ್ಮಲ್ಲಿ ಫ್ಯಾಬ್ರಿಕೇಶನ್ ಸೆಂಟರ್ ಇಲ್ಲ, ಆ ಒಂದು ಫ್ಯಾಬ್ರಿಕೇಶನ್ ಯೂನಿಟ್ ನಮ್ಮ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆದರೆ ಖಂಡಿತವಾಗಿ ಅದನ್ನು ನಮ್ಮ ರೈತರಿಗೆ ತಲುಪಿಸುವಲ್ಲಿ ಸಹಕಾರಿ ಆಗ್ತದೆ. ಅಂದರೆ ನಾವೀಗ ಯಾವ ಮಟ್ಟದಲ್ಲಿ ನಮ್ಮ ರೈತರಿಗೆ ಸಂಶೋಧನೆಗಳನ್ನು ಕೊಡ್ತೀವಿ ಅದು ಅಲ್ಲಿಯೇ ನಿಂದಿರಬಾರ್ದು, ಅದು ಮುಂದೆ ರೈತರಿಗೆ ಮುಟ್ಟಬೇಕು. ನಾವು ಇದೇ ಪಾಯಿಂಟಲ್ಲಿ ಸಿಗ್ತದೆ ಅಂತೇಳಿ ಈಗ ಒಂದು ವಾಣಿಜ್ಯೋದ್ಯಮ ಹೆಚ್ಚಿಸುವಲ್ಲಿ ಬೇರೆ ಬೇರೆ ವ್ಯಾಪಾರೋದ್ಯಮಗಳು ಅಥವಾ ಬೇರೆ ಬೇರೆ ಕೈಗಾರಿಕೋದ್ಯಮಗಳು ನಮ್ಮ ಹತ್ರ ಬಂದು ಒಡಂಬಡಿಕೆ ಮಾಡಿಕೊಂಡು ಅದನ್ನು MOU ಮಾಡಿಕೊಂಡು ಅದನ್ನು ಅವರು ಮಾಡ್ತಾರೆ, ಅದು ಮಾಡಲ್ಲ ಅಂತಲ್ಲ. ಆದರೆ ನಾವು ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ನಮಗೆ ನೈಪುಣ್ಯತೆ ಅದರಲ್ಲಿ ಇರ್ತದೆ. ಯಾಕಂದರೆ ಅವತ್ತು ಸ್ಕಿಲ್ಡ್ ಸೈಂಟಿಸ್ಟ್ ಆರ್ ಅವೈಲೇಬಲ್, ಅವರ ಒಂದು ಸೇವೆ ನಮಗೆ ಇದೆ. ಆ ರೀತಿ ಇದ್ದಾಗ ನಮ್ಮ ವಿಶ್ವವಿದ್ಯಾಲಯದಿಂದ ಅದು ಕೂಡ ಆಗಬೇಕಾಗ್ತದೆ. ಸೊ ಫ್ಯಾಬ್ರಿಕೇಶನ್ ಯೂನಿಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಬರೀ ತೋರಿಸೋದಲ್ಲ, ಅದನ್ನು ರೈತರಿಗೆ ಕೊಡಬೇಕು ನಾವು. ಸೊ ಹೆಚ್ಚು ಹೆಚ್ಚು ಕೊಡಬೇಕು, ಅಟ್ ಲೀಸ್ಟ್ ಸಣ್ಣ ರೈತರಿಗೆ ಏನು ಬೇಕು ಅದನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ನಾವೇ ರೈತರಿಗೆ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಕೊಟ್ಟರೆ ಸಬ್ಸಿಡೈಸ್ಡ್ ನಮ್ಮ ಕೃಷಿ ಇಲಾಖೆಯಿಂದ ಅದಕ್ಕೂ ಕೂಡ ಸಬ್ಸಿಡಿ ಸಿಗ್ತದೆ. ಸಬ್ಸಿಡೈಸ್ಡ್ ರೇಟಲ್ಲಿ ಕೊಟ್ಟರೆ ಹೆಚ್ಚಿನ ಒಂದು ಉಪಕಾರ ಕೂಡ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ವಿಚಾರ ಮಂಥನ ಮಾಡ್ತಾ ಇದ್ದೇವೆ. ನಾವು ಕೂಡ ಅದಕ್ಕೆ ಇದು ಮಾಡೋಣ, ಮುಂದಿನ ದಿನಗಳಲ್ಲಿ ಅದನ್ನು ನೋಡೋಣ. ಈಗ ಎಲ್ಲರೂ ಕೂಡಿ ಮುಂದಿನ ಇದು ಆದ್ಮೇಲೆ ಯಾವ ರೀತಿಯ ಒಂದು ಯಂತ್ರೋಪಕರಣಗಳು ನಮ್ಮಲ್ಲಿ ಮಾಡಿದೀವಿ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಈಗೇನೇ ಆಗ್ತಾ ಇದೆ. ಕೃಷಿ ಯಂತ್ರೋಪಕರಣಗಳು ನಾವು ಅಂತ ಹೇಳಿದಾಗ ಹಸಿರು ಕ್ರಾಂತಿ ಏನಾಯಿತು ಅವಾಗ ಹೆಚ್ಚು ಹೆಚ್ಚು ಇದು ಒಂದು ಕೂಡ ಕಾರಣ. ಮೆಕನೈಸೇಷನ್ ಅಂತ ನಾವು ಹೇಳ್ತೀವಿ, ಯಾಂತ್ರೀಕರಣ, ಯಾಂತ್ರೀಕರಣದಿಂದ ಕೂಡ ನಮಗೆ ಹೆಚ್ಚಿನ ಇಳುವರಿ ಪಡೆಯಲ್ಲಿ ಸಹಕಾರ ಆಯಿತು. ಆದರೆ ಅದು ಅಷ್ಟಕ್ಕೆ ನಿಂತಿರಲಿಲ್ಲ, ಇನ್ನೂ ಹೆಚ್ಚಿನ ಒಂದು ಆಗಿ ಈಗ ನಾವು ಯಾವ ಒಂದು ಸ್ಟೇಜಲ್ಲಿ ಇದ್ದೀವಿ ಅಂದರೆ ಡಿಜಿಟಲ್ ಫಾರ್ಮಿಂಗ್ ಸ್ಟೇಜಲ್ಲಿ ಇದ್ದೀವಿ. ಈಗ ನಮ್ಮ ಪ್ರಕಾಶ್ ಅವರು ಹೇಳಿದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತತೆ ಮತ್ತು ಮಷೀನ್ ಲರ್ನಿಂಗ್, ಅಲ್ಲಿ ಒಂದು ಕೃಷಿ ನಮ್ಮ ಇಂಜಿನಿಯರಿಂಗ್ ಪಾತ್ರ ಬಹಳ ಮುಖ್ಯ ಇದೆ ಮುಂದಿನ ದಿನಗಳಲ್ಲಿ. ಅದನ್ನು ಕೂಡ ಹೆಚ್ಚು ಟ್ರೈನಿಂಗ್ಸ್ ತಗೊಂಡು ಹೆಚ್ಚು ಹೆಚ್ಚು ನುರಿತು ಈಗ ಡ್ರೋನ್ಸ್ ಅಂತ ಹೇಳ್ತಾ ಇದ್ದೀರಿ, ಡ್ರೋನ್ಸ್ ಕೂಡ ಯಾವ ರೀತಿಯ ಒಂದು ಆವಿಷ್ಕಾರ ಮಾಡಬೇಕು. ಇಲ್ಲಿ ಒಬ್ಬರೇ ಈ ಒಂದು 5 ಸಮನ್ವಿತ ಯೋಜನೆಗಳು ಏನಿದಾವೆ ಎಲ್ಲರೂ ಅದಕ್ಕೆ ಯಾಕೆ ಸಮನ್ವಿತ ಸಂಯೋಜಿತ ಅಂತ ಹೇಳ್ತೀವಿ ಅಂದ್ರೆ ಎಲ್ಲ ವಿಜ್ಞಾನಿಗಳು ಕೂಡಿಕೊಂಡು ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ಲ ವಿಜ್ಞಾನಿಗಳು ಬರೀ ಕೃಷಿ ಇಂಜಿನಿಯರಿಂಗ್ ಅಲ್ಲ, ಕೃಷಿ ವಿಜ್ಞಾನಿಗಳ ಸಹಕಾರ ಕೂಡ ತೆಗೆದುಕೊಳ್ಬೇಕಾಗ್ತದೆ. ಈ ಕೀಟಶಾಸ್ತ್ರದ ವಿಜ್ಞಾನಿಗಳು, ರೋಗಶಾಸ್ತ್ರದ ವಿಜ್ಞಾನಿಗಳು, ಅವುಗಳು ಕೂಡ ಸಮನ್ವಯತೆಯನ್ನು ತೆಗೆದುಕೊಂಡು ರೈತರಿಗೆ ಏನು ಬೇಕು ಅಂತ ಒಂದು ಯಂತ್ರೋಪಕರಣವನ್ನು ಕಂಡುಹಿಡಿದು ಅದನ್ನು ರೈತರಿಗೆ ಮುಟ್ಟುವಲ್ಲಿ ನಾವು ಯಶಸ್ವಿ ಆಗ್ತೇವೆ. ಕಾರ್ಯಕ್ರಮದಲ್ಲಿ ಸ್ನಾತಕೋತ್ತರ ವಿಭಾಗದ ಡೀನ್ ಡಾಕ್ಟರ್ ಜಾಗೃತಿ ಬಿ ದೇಶಮಾನ್ಯ ಇವರುಗಳು ಕೂಡ ಮಾತನಾಡಿ ಕೃಷಿಯಲ್ಲಿ ರೈತ ಮಹಿಳೆಯರ ಪಾತ್ರದ ಕುರಿತು ತಮ್ಮ ವಿಚಾರವನ್ನು ಹಂಚಿಕೊಂಡರು. ದೇಶದ 145 ಕೋಟಿ ಜನಸಂಖ್ಯೆಗೆ ಅನ್ನವನ್ನು ನೀಡುತ್ತಿರುವ ಅನ್ನಪೂರ್ಣೆಯರೇ ಮತ್ತು ಅನ್ನದಾತರೇ, ಈ ಒಂದು ಕಾರ್ಯಕ್ರಮ ನಿಮಗಾಗಿ ನಿಮಗೋಸ್ಕರ ನಾವು ಆಯೋಜಿಸಿದ್ದೇವೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ನೀವು ನಿಮ್ಮಲ್ಲೇ ಇದನ್ನು ಇಡದೆ ನಿಮ್ಮ ಮನೆಯಲ್ಲಿ ಹೋಗಿ ಅಲ್ಲಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹೆಡ್ ಆಫ್ ದಿ ಇವರ್ ಹೋಮ್ ಮಿನಿಸ್ಟರ್, ನಿಮ್ಮ ಮನೆ ಮಿನಿಸ್ಟರ್ ಏನಿದ್ದಾರಲ್ರಿ, ನೀವು ನಮಗೆ ಅನ್ನ ಕೊಡ್ತೀರ, ಅವ್ರು ನಿಮಗೆ ಅನ್ನ ಕೊಡ್ತಾರ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಬೇಕು ನೀವು. ನಾವು ಇಂಥಲ್ಲಿ ಇಲ್ಲಿ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರ ಜೊತೆ ಹೋಗಿ ಊಟ ಮಾಡ್ಕೋತ ಮತ್ತೆ ಸಿಟ್ಟಿನಿಂದ ಅಲ್ಲ ನಗ್ತಾ ಮಾತಾಡ್ಬೇಕು ಅವರಿಗೆ. ಏನಂದ್ರೆ ನೀವು ಎಲ್ಲಿಗೆ ಹೋಗಿರಂತ ಅವ್ರು ಕೇಳ್ತಾರೆ ನಿಮ್ಗ. ಅಗ್ರಿಕಲ್ಚರ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ನಾವು ಇವತ್ತು ಈ ಕೃಷಿ ಬಗ್ಗೆ, ಕೃಷಿಯ ಎಲ್ಲ ಅಭಿವೃದ್ಧಿ ಬಗ್ಗೆ, ಅಲ್ಲಿ ಈಗ ಯಂತ್ರಗಳ ಬಗ್ಗೆ, ಆಮೇಲೆ ಅನೇಕ ಅಭಿವೃದ್ಧಿ ಅಲ್ಲೂ ಯೋಜನೆಗಳನ್ನು ಮಾಡ್ತಕ್ಕಂತ ವಿಜ್ಞಾನಿಗಳಿದ್ದಾರೆ, ಅವರೆಲ್ಲರೂ ನಮಗೆ ಬಹಳ ನಮ್ಮ ಒಂದು ಅಧಿಕ ಜಾಸ್ತಿ ಯಾವ ಥರ ನಮ್ಮದು ಇನ್ಕಮ್ ಜಾಸ್ತಿ ಮಾಡ್ಕೋಬೇಕಂತ ನಮಗೆ ಒಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕಾಗಿ ಆ ವಿಚಾರ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ವಯಸ್ಸಿಗೆ ಬಂದಂಥ ಮಕ್ಕಳಿದ್ದರೂ ಅವ್ರಿಗೂ ನೀವು ಹೇಳಬೇಕು, ಅವ್ರಿಗ ಜೊತೆಗೂ ನೀವು ಇವೆಲ್ಲ ಹಂಚ್ಕೊಂಡು ಆಮೇಲೆ ನಮ್ಮ ಕಟ್ಟಿ ಮೇಲೆಲ್ಲ ಕೂಡ್ತೀವಿ, ದೇವ್ರ ಗುಡಿ ಕಡೆಗೆ ಕುಂತಿರ್ತೀವಿ, ಅನೇಕ ಕಡೆಗೆ ಹಳ್ಳೆಗೆಲ್ಲ ಕುಂತಿರ್ತೀವಿ, ಅಲ್ಲೆಲ್ಲ ಇಂಥ ಒಳ್ಳೆ ವಿಚಾರಗಳನ್ನು ನಾವು ಹಂಚ್ಕೊಂಡ್ರೆ ಈಗ ನಾವು ಬೇರೆ ಬೇರೆ ಎಲ್ಲ ಕಡೆಗೆ ನೋಡಿದ್ರ ಒಬ್ಬ ಹೆಣ್ಮಗಳು ಇಸ್ರೇಲ್ ಬೇರೆ ನೋಡ್ರಿ, ನಮ್ಮಲ್ಲಿ 60% 60-65% ರೈತರು ಅಗ್ರಿಕಲ್ಚರ್ದಲ್ಲಿ ಇದ್ದಾರೆ. ಅಲ್ಲಿ ಈಗ ನಮ್ಮ ವಿನಯ್ ಹೇಳಿದ್ರು ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರ ಭೂಮಿ ಕಡಿಮೆ ಆಗ್ತಾ ಇದೆ, ಅದರ ಜೊತೆಗೆ ಈ 108 ಸಮಸ್ಯೆಗಳ ಜೊತೆಗೆ ನೀವು ನಮ್ಮನ್ನು ಸಲಹುತ್ತೀರಂತಂದು ಹೇಳ್ಬೋದು. ಅದನ್ನೆಲ್ಲ ಒಂದು ಸವಾಲುಗಳನ್ನಾಗಿ ತೆಗೆದುಕೊಂಡು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ನೀವುಗಳು ಇಲ್ಲಿ ಬಂದಿದ್ದೀರಿ. ಈಗ ನಿಮಗಾಗಿ ಈ ವಿಶ್ವವಿದ್ಯಾಲಯ ಏಳು ಡಿಸ್ಟಿಕ್ಕಿಗೆ ಜಿಲ್ಲೆಗಳ ಹೆಮ್ಮೆ ವಿಶ್ವವಿದ್ಯಾಲಯ ಇದೆ. ಇದು ಯಾವ ಥರ ಹೆಮ್ಮೆ ಅಂದ್ರೆ ನಿಮಗೆಲ್ಲ, ನೀವೆಲ್ಲ ಒಳ್ಳೆಯವರಾಗಿದ್ರೆ ಅಂದ್ರೆ ನಾವು ನಿಮ್ಮ ಮುಖದಲ್ಲಿ ನಗುವನ್ನು ನೋಡಿದ್ರೆ ನಮ್ಮ ವಿಶ್ವವಿದ್ಯಾಲಯ ನಗುತ್ತದೆ ಅಂತ ಹೇಳ್ತೀನಿ. ಅಂತ ಒಂದು ನಗುವನ್ನು ತಂದು ಕೊಡ್ತಕ್ಕಂಥ ನಮ್ಮ ಅನೇಕ ವಿಜ್ಞಾನಿಗಳು ಇಲ್ಲಿದ್ದಾರೆ. ಅವರು ಅನೇಕ ಸುಮಾರು 10 ವರ್ಷ 15 ವರ್ಷ 20 ವರ್ಷದವರೆಗೆ ಒಂದು ಸಂಶೋಧನೆಯನ್ನು ಮಾಡಿ ಅನೇಕ ತಂತ್ರಜ್ಞಾನಗಳನ್ನು ಬೆಳೆಸಿ ಅದು ಪ್ರಾತ್ಯಕ್ಷಿಕವಾಗಿ ನಿಮ್ಗೆ ತೋರಿಸ್ತಾರೆ. ಸೊ ಅದರ ಸದುಪಯೋಗ ಮಾಡ್ಕೋರಿ. ಆಮೇಲೆ ಅದು ನಿಮ್ಮಲ್ಲೇ ಉಳಿದೆ ಅನೇಕ ಜನರಿಗೆ, ಇಲ್ಲಿ ಒಬ್ಬೊಬ್ಬರು ಇಬ್ಬಿಬ್ಬರು ಬಂದಿದ್ದೀರಿ. ಸೊ ಅವರೆಲ್ಲರೂ ನೀವೆಲ್ಲರೂ ಎಲ್ಲಿ ಕುಂತಲ್ಲಿ ನಿಂತಲ್ಲಿ ಇಂಥ ಒಂದು ಒಳ್ಳೆ ವಿಚಾರಗಳನ್ನು ನೀವು ಡಿಸ್ಕಸ್ ಮಾಡ್ರಿ ಅಂತ ಹೇಳುತ್ತಾ, ಗೌರವಾನ್ವಿತ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಗುರುರಾಜ್ ಸುಂಕದ ಕುಲಸಚಿವರು ಹಾಗೂ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ತಮ್ಮ ವಿಚಾರವನ್ನ ಹಂಚಿಕೊಂಡರು. ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ ಇಲ್ಲೇ. ಪ್ರತಿ ವರ್ಷ ಇದಕ್ಕೆ ನಮ್ಮ ವಿಜ್ಞಾನಿಗಳು ಬಹಳ ಶ್ರಮ ವಹಿಸ್ತಾ ಇದ್ದಾರೆ. ಸೊ ಈ ಒಂದು ದಿಶೆಯಲ್ಲಿ ಈಗ ಹೇಳಬೇಕು ಅಂದರೆ ಸಾಂಪ್ರದಾಯಿಕ ಕೃಷಿಗೆ ಮತ್ತು ಇವತ್ತಿನ ಕೃಷಿಗೆ ಬಹಳ ಬದಲಾವಣೆ ಆಗಿದೆ. ಜಗತ್ತು ಕೂಡ ಇವತ್ತು ಬದಲಾವಣೆ ಆಗಿದೆ, ನಾವು ಕೂಡ ಬದಲಾಗ್ತಾ ಇದ್ದೀವಿ. ಇವತ್ತು ಭಾರತ ದೇಶ ಏನು ಒಂದು ಬೆಳವಣಿಗೆಯತ್ತ ಸಾಗ್ತಾ ಇದೆ. ಈಗಾಗಲೇ ಜಗತ್ತು ತೆಗೆದುಕೊಂಡ್ರೆ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಬೆಳೀತಾ ಇದೆ. 2050 ಹೊತ್ತಿಗೆ ನಮ್ಮ ಪ್ರಧಾನಿಯವರ ಉದ್ದೇಶ ಏನು ಅಂದರೆ ಈ ಒಂದು ಭಾರತವನ್ನು 3ನೇ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಬೆಳೆಸಬೇಕು ಅಂಥೇಳಿ ಒಂದು ಉದ್ದೇಶ ಇದೆ. ಈ ಒಂದು ದಿಶೆಯಲ್ಲಿ ಯಂತ್ರೋಪಕರಣಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಅವುಗಳನ್ನು ಪಾಪ್ಯುಲರೈಸ್ ಮಾಡ್ತಾ ಇರ್ತಕ್ಕಂಥದ್ದು, ಅವುಗಳಿಂದ ಏನು ಲಾಭ ಬರ್ತದೆ ತಮಗೆ, ಹೆಚ್ಚಿನ ಲಾಭ ಬರ್ತೈತಿ ಮತ್ತು ಅದರಿಂದ ತಮಗೆ ಕೂಡ ಸಮಯ ಕೂಡ ಉಳಿತೈತೆ. ಸೊ ಇದರಿಂದ ಏನಾಗುತ್ತೆ, ನಾವು ಪರೋಕ್ಷವಾಗಿ ನಮ್ಮ ಏನು ಭಾರತ ದೇಶ ಬೆಳವಣಿಗೆ ಆಗಬೇಕು ಅದಕ್ಕೂ ಕೂಡ ನಾವು ಒಂದು ಕಾಂಟ್ರಿಬ್ಯೂಟ್ ಮಾಡಿದಂಗೆ ಆಗುತ್ತೆ. ಸೊ ಈ ದಿಶೆಯಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಈಗ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿದ್ದಾವೆ, ಅಮೇರಿಕಾ ಇದೆ, ಇಸ್ರೇಲ್ ಇದೆ, ತದನಂತರ ಫ್ರಾನ್ಸ್ ಇದೆ, ಬ್ರೆಜಿಲ್ ಇದೆ. ಅವೆಲ್ಲ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಏನು ತಾಂತ್ರಿಕತೆಗಳಿದ್ರು, ಟ್ರ್ಯಾಕ್ಟರ್ ಇರ್ಬೋದು, ಬೇರೆ ಬೇರೆ ಉಪಕರಣಗಳನ್ನು ಉಪಯೋಗ ಮಾಡತಕ್ಕಂಥದ್ದು ಇರ್ಬೋದು, 47% ನಾವು ತಾಂತ್ರಿಕತೆಗಳನ್ನು ಈ ಒಂದು ಕೃಷಿ ಯಂತ್ರೋಪಕರಣಗಳ ಮೂಲ ಉಪಯೋಗ ಮಾಡ್ತಾ ಇದ್ದೇವೆ. ಇನ್ನು ಚೈನಾ 60% ಚೈನಾ ಕೂಡ, ಅದು ಕೂಡ ಒಂದು ದೊಡ್ಡ ಜಗತ್ತಿನಲ್ಲೇ ಒಂದು ದೊಡ್ಡ ಶಕ್ತಿ ಆರ್ಥಿಕವಾಗಿ ಬೆಳೀತಾ ಇದೆ. ಆಮೇಲೆ ಬ್ರೆಜಿಲ್ 75% ತಾಂತ್ರಿಕತೆ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಈ ತಾಂತ್ರಿಕತೆಗಳು ಏನದವೆಲ್ಲ ಎಲ್ಲ ನೀವು ಬಂದಿರತಕ್ಕಂಥ ಎಲ್ಲ ರೈತರಿಗೆ ಮತ್ತು ರೈತರ್ಮಗಳಿಗೆ ಉಪಯೋಗ ಆಗಲಿಕ್ಕಿಲ್ಲ. ತಮ್ಮ ಜಮೀನಿಗೆ, ತಮ್ಮ ಹೊಲಗಳಿಗೆ ಏನು ಸೂಕ್ತ ಇದಾವೆ, ಉದಾಹರಣೆಗೆ ಈಗ ಕೆಲವೊಂದು ನಿಮ್ಮಲ್ಲೇ ಬೋರ್ವೆಲ್ ಐತೆ ಅಂತ ತಿಳ್ಕೊಡ್ರಿ, ಬೋರ್ವೆಲ್ಗೆ ಸೂಕ್ತವಾದಂಥ ತಾಂತ್ರಿಕತೆ ಯಾವುದು? ಸೊ ಡ್ರಿಪ್ ಇರಿಗೇಷನ್ ಇರ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಇರ್ಬೋದು. ಇವತ್ತು ಏನಾಗಿದೆ, ನೀರಿನ ಮಟ್ಟ ಕೆಳಗೆ ಹೋಗ್ತಾ ಇದೆ. ಆಮೇಲೆ ಪ್ರತಿ ವರ್ಷವೂ ಕೂಡ ನೀವು ಬೋರ್ ಹಾಕಿಸ್ಬೇಕಾಗಿದೆ, ಪ್ರತಿ ವರ್ಷ ಬೋರಿನ ನೀರು ಕಡಿಮೆ ಆಗ್ತತಿ. ಆಮೇಲೆ ಈ ರೀತಿಯಾಗಿ ನೀರಿನ ಉಳಿತಾಯ ಮಾಡಲಿಕ್ಕೆ ಏನು ಬೇಕು, ಅದೇ ರೀತಿಯಾಗಿ ಲೇಬರ್ ಸಮಸ್ಯೆ ಭಾಳ ಇದೆ. ಇವತ್ತು ಏನಿದೆ, ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಲೇಬರ್ ಕೊರತೆ, ಲೇಬರ್ ಸಿಗ್ತಾ ಇಲ್ಲ. ಮೊದಲು ಸಿಕ್ಕಂಗೆ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ, ಸಿಕ್ಕರು ಕೂಡ ಅವ್ರದ್ದು ಏನಾಗಿದೆ, ಅವ್ರದ್ದು ಬೆಲೆ ಕೂಡ ಹೆಚ್ಚಾಗಿದೆ, ಪ್ರತಿ ದಿವಸ ಏನು ಕೊಡಬೇಕದು. ಸೊ ಈ ದಿಶೆಯಲ್ಲಿ ಯಾವ ರೀತಿಯಾಗಿ ನಾವು ಈ ಒಂದು ಲೇಬರ್ ಸಮಸ್ಯೆನ ಬಗೆಹರಿಸಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಯಂತ್ರೋಪಕರಣಗಳನ್ನ ಉಪಯೋಗ ಮಾಡಿಕೊಂಡು ಅದರ ಬಳಕೆಯನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಾವು ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ತಿಳ್ಕೊಳ್ರಿ. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಜವಳಗೇರಾದ ಕ್ಷೇತ್ರ ನಿರ್ದೇಶಕರು ಹಾಗೂ NSCL ಕೇಂದ್ರ ರಾಜ್ಯ ಫಾರ್ಮ್ನ ಶ್ರೀ ವಿನಯ್ ಕುಮಾರ್ ಕಾಲಿಕರ್ ಇವರುಗಳು ಕೂಡ ಈ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ 2025 ಭಾಗಿಯಾಗಿ ತಮ್ಮ ವಿಚಾರವನ್ನು ಹಂಚಿಕೊಂಡರು. ಇತಿಹಾಸದ ಪ್ರಕಾರ ಹರಪ್ಪನ ಸಿವಿಲೈಸೇಷನ್ ಅಂದರೆ ಮೋಹಿಂಜಾದಾರೋ ಹರಪ್ಪನ್ ಇರೋ ಕಾಲದಲ್ಲಿ ಕೂಡ ಭತ್ತ ಬೆಳೀತಿದ್ರಂತೆ ಇತಿಹಾಸದ ಪ್ರಕಾರ. ಅಂದರೆ ನಮ್ಮ ಕೃಷಿ ಸುಮಾರು 4,500-5,000 ವರ್ಷಗಳಿಂದಲೂ ನಾವು ಕೃಷಿ ಮಾಡ್ಕೊತಾನೆ ಬರ್ತಾ ಇದ್ದೀವಿ. ಕೃಷಿ ನಮ್ಗೆ ಹೊಸದಲ್ಲ. ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಇವತ್ತಿನ ಸ್ಥಿತಿಯಲ್ಲಿ ನಮ್ಮ ಭೂಭಾಗ ನೋಡಿದರೆ ಸುಮಾರು 328 ಮಿಲಿಯನ್ ಹೆಕ್ಟರ್ ಭೂಭಾಗ ಇದೆ ನಮ್ಮ ದೇಶದ್ದು. ಅದರಲ್ಲಿ ಸುಮಾರು 220 ಮಿಲಿಯನ್ ಹೆಕ್ಟರ್ ಭೂಭಾಗದಲ್ಲಿ ನಾವು ಇವತ್ತು ಕೃಷಿ ಮಾಡ್ತಾ ಇದ್ದೀವಿ. ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿವಿಧ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಆದರೆ ಈ ಎಲ್ಲ ಮಾಹಿತಿ ಅದರಿಂದನೇ ಸುಮಾರು 60-65% ನಮ್ಮ ಜಮೀನು ಇವಾಗಲೂ ಕೃಷಿಯಲ್ಲಿದೆ. ಹಾಗಾಗಿ ನಾವು ನಮ್ಮ ದೇಶಕ್ಕೆ ಕೃಷಿ ಪ್ರಧಾನ ದೇಶ. ಇವತ್ತಿಗೂ ನಮ್ಮ ಎಲ್ಲ ಮೋಸ್ಟ್ ಆಫ್ ದಿ ಪಾಪ್ಯುಲೇಷನ್ ಕೃಷಿ ಮೇಲೇ ಅವಲಂಬಿತ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಇದೆಲ್ಲ ನಮ್ಗೆ ಗೊತ್ತಿರೋ ಮಾಹಿತಿ ಸರ್, ಏನು ಇದರಿಂದ ಈ ಕಾರ್ಯಕ್ರಮಕ್ಕೆ ಏನು ಲಿಂಕ್ ಅಂದರೆ, ರೀಸೆಂಟ್ಲಿ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ ನಾನು, ಅದರಲ್ಲಿ 2016-17 2018-19 ಈ ಎರಡು ವರ್ಷದಲ್ಲಿ ಸುಮಾರು 9.6 ಲಕ್ಷ ಹೆಕ್ಟೇರ್ ಜಮೀನು, ನಮ್ಮ ಕೃಷಿ ಜಮೀನು ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಅಂದರೆ 9.5 ಲಕ್ಷ ಕೃಷಿಯಲ್ಲಿದ್ದ ಜಮೀನು ಈಗ ಜಮೀನು ಕೃಷಿಯಲ್ಲಿಲ್ಲ. ಇದಕ್ಕೇನು ಮುಖ್ಯವಾದ ಕಾರಣ ನಿಮಗೆಲ್ಲ ಗೊತ್ತಿರುತ್ತೆ. ಉದಾಹರಣೆಗೆ ಬೇಕಂದ್ರೆ ನೀವತ್ತು ನಮ್ಮ ರಾಯಚೂರನ್ನ ಒಂದು ಸುತ್ತು ಹೊಡೆದ್ರೆ, ಒಂದು ರೌಂಡ್ ಹೊಡೆದ್ರೆ, ಅಥವಾ ಯಾವುದೇ ನಗರ ಪಟ್ಟಣ ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಹೋದರೆ ಆ ಊರಿನ ಜನವಸತಿ ಎಷ್ಟಿರುತ್ತೆ ಅದರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ನಮಗೆ ಲೇಔಟ್ಸ್ ಕಾಣ್ತಾವ, ಪ್ಲಾಟ್ಸ್ ಕಾಣ್ತಾವ. ಅದ್ರ ಜೊತೆ ಜೊತೆಗೆ ಏನೋ ಹೈವೇಸ್, ರೋಡ್ವೇಸ್, ಏರ್ವೇಸ್, ಇಂಡಸ್ಟ್ರೀಸ್ ಇವೆಲ್ಲ ಕೂಡ್ಕೊಂಡು ನಮ್ಮ ಜಮೀನು ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಬರ್ತಾ ಇದೆ. ಇದು ಒನ್ ಆಫ್ ದಿ ಮೋಸ್ಟ್ ಚಾಲೆಂಜಿಂಗ್ ಇವತ್ತಿನ ಡೇಟ್ನಲ್ಲಿ. ಯಾಕಂದರೆ ಒಂದು ಕಡೆ ನಮ್ಮ ಜಮೀನು ಕಡಿಮೆ ಆಗ್ತಾ ಇದ್ರೆ ಎರಡನೇ ಕಡೆ ನಮ್ಮ ಪಾಪ್ಯುಲೇಷನ್ ಹೈ ಸ್ಪೀಡ್ ಟ್ರೈನ್ ಹಂಗೆ ನಾವು ಪಾಪ್ಯುಲೇಷನ್ ಮುಂದೆ ಹೋಗ್ತಾ ಇದೆ. ಇವತ್ತು ನಾವು ಇಡೀ ಪ್ರಪಂಚಕ್ಕೆ ಹೈಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ, ಸುಮಾರು 145 ಕೋಟಿನ ದಾಟಿಬಿಟ್ಟು ನಾವು ಇವತ್ತು. ಒಂದು ಕಡೆ ನಮ್ಮ ಜಮೀನು ಭೂಭಾಗ ಕಡಿಮೆ ಆಗ್ತಾ ಇದೆ, ಕೃಷಿ ಜಮೀನು ಕಡಿಮೆ ಆಗ್ತಾ ಇದೆ, ಎರಡನೇ ಕಡೆ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಹೋಗ್ತಾ ಇದೆ. ಇದೆಲ್ಲರ ನಡುವೆ ಇನ್ನೊಂದು ಸಮಸ್ಯೆ ಇದೆ ನಮಗೇನು, ಹವಾಮಾನ ವೈಪರೀತ್ಯ, ಮಳೆ ಬರದೇ ಇರೋದು ಅಥವಾ ಬಂದರೆ ಸಮಯಕ್ಕೆ ಸರಿಯಾಗಿ ಬರದೇ ಇರೋದು, ಕೀಟಬಾಧೆ, ರೋಗಗಳು. ಅಂದರೆ ನೀವು ಒಂದು 5 ನಿಮಿಷ ಇದ್ರ ಬಗ್ಗೆ ಯೋಚನೆ ಮಾಡಿದರೆ ಇವತ್ತಿನ ಕೃಷಿ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂದರೆ, ಒಂದು ಕಡೆ ನಮ್ಮ ಭೂಭಾಗ, ಇನ್ನೊಂದು ಕಡೆ ನಮ್ಮ ಪಾಪ್ಯುಲೇಷನ್, ಇವೆರಡರ ನಡುವೆ ಮತ್ತೆ ಇವೆಲ್ಲ ಕ್ಲೈಮೇಟಿಕ್ ಕಂಡೀಷನ್ಸ್, ಇವೆಲ್ಲ ಸಮಸ್ಯೆಗಳನ್ನ ಜೊತೆಗೆ ನಮ್ಮ ದೇಶದ ಏನು ಇವತ್ತು ಆಹಾರ ಭದ್ರತೆ ಇದೆ ಅದು ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಆತಂಕ ನಮ್ಮಲ್ಲಿದೆ. ಆದರೆ ಈ ಆತಂಕಕ್ಕೆ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ, ಒಂದು ರಾಮಬಾಣ ಇದೆ, ಒಂದು ಬ್ರಹ್ಮಾಸ್ತ್ರ ಇದೆ, ಅದೇ ಕೃಷಿ ಇಂಜಿನಿಯರಿಂಗ್, ಕೃಷಿ ತಾಂತ್ರಿಕತೆ. ಇವೆಲ್ಲ ಕೃಷಿ ತಾಂತ್ರಿಕತೆಗಳನ್ನ ನಾವು ತಗೊಂಡು ಹೋದರೆ ಈ ಎಲ್ಲ ಸಮಸ್ಯೆಗಳನ್ನ ನಾವು ಹಿಂದಿಟ್ಟು ನಮಗೆ ಬೇಕಾದ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿನ, ನಮ್ಮ ದೇಶದ ಆಹಾರ ಭದ್ರತೆನ ನಾವು ಕಾಪಾಡ್ಕೋಬಹುದು. ಹಾಗಾಗಿ ನೀವು ಇವತ್ತು ಎಲ್ಲ ಬೇರೆ ಬೇರೆ ಕಡೆಯಿಂದ ರೈತರು ಬಂದಿದ್ದೀರಿ, ಪ್ರತಿಯೊಂದು ಸ್ಟಾಲ್, ಪ್ರತಿಯೊಂದು ಟೆಕ್ನಾಲಜಿನ ನೀವು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಭೂಮಿಗೆ ಅನುಗುಣವಾಗಿ, ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಯಾವುದನ್ನ ಫಿಟ್ ಮಾಡಬಹುದು, ಯಾವುದನ್ನ ಅದನ್ನ ಉಪಯೋಗಿಸಬಹುದು ಅಂಥೇಳಿ ನೋಡಿಕೊಂಡು ಕನಿಷ್ಠ ಒಂದು ಟೆಕ್ನಾಲಜಿ ಇವತ್ತು ಮೇಳದಿಂದ ಒಂದು ಟೆಕ್ನಾಲಜಿನ ನಿಮ್ಮ ಹೊಲಕ್ಕೆ ತಗೊಂಡೋಗಿ, ನಿಮ್ಮ ಭೂಮಿಗೆ ತಗೊಂಡೋಗಿ ಅದನ್ನು ಉಪಯೋಗಿಸಬೇಕಂತ ನಾನು ಕೇಳ್ಕೊತೀನಿ. ನಮ್ದು ಒಂದು ಸೇಸ ಫಾರ್ಮ್ ಇದೆ, ಸೆಂಟ್ರಲ್ ಸ್ಟೇಟ್ ಫಾರ್ಮ್ ಅಂತ ನೀವು ಕೇಳಿರ್ಬೋದು. ಇಲ್ಲಿ ಜವಳಗೇರದಲ್ಲಿ ಸುಮಾರು 2,500 ಹೆಕ್ಟೇರ್ ಜಮೀನಿನಲ್ಲಿ ನಾವು ಇವತ್ತು ಬೀಜ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ವರ್ಷ ನಾವು ಸುಮಾರು 25,000 ಕ್ವಿಂಟಲ್ ಬೀಜವನ್ನು ಉತ್ಪಾದನೆ ಮಾಡುವಂತ ಗುರಿನ ಹೊಂದಿದ್ದೀವಿ. ಈ ಸಲ ನೀವು ಕೇಳ್ಬೋದು ಇಷ್ಟೆಲ್ಲ ನಾವು ಹೆಂಗ್ ಸಾಧಿಸ್ತಾ ಇದೀವಿ, ಹೆಂಗ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣನೇ ಕೃಷಿ ತಾಂತ್ರಿಕತೆ. ಆಮೇಲೆ ನಾವು ಯಾವುದೋ ಒಂದೇ ಬೆಳೆನ ಬೆಳ್ಕೊಂಡು ಹೋಗ್ತಾ ಇಲ್ಲ, ನಮ್ಮ ಹತ್ರ ಬರೀ ನೀವು ಏಕಧಾನ್ಯ, ದ್ವಿದಳ ಧಾನ್ಯ, ಆಮೇಲೆ ನಮ್ದು ಎಣ್ಣೆಕಾಳು ಬೀಜ, ಆಮೇಲೆ ಸಿರಿಧಾನ್ಯಗಳು, ತರಕಾರಿ ಬೀಜಗಳು, ಮೇವಿನ ಬೀಜ, ಈ ತರ ಎಲ್ಲ ತರದ ಬೀಜನೂ ಸಹ ನಾವು ಬೆಳೆಸ್ತಾ ಇದೀವಿ. ಅದಕ್ಕಾಗಿ ನಮ್ಮ ಹತ್ರ ಇರೋದೇ ಇದೇ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಟೆಕ್ನಾಲಜಿ. ನಮ್ಮ ಹತ್ರ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು, 100ಕ್ಕೂ ಹೆಚ್ಚು ವಿವಿಧ ರೀತಿಯ ಮಷಿನರಿಗಳು, ಅದಕ್ಕೆ ಬೇಕಾದ ಕಂಬೈನ್ ಹಾರ್ವೆಸ್ಟರ್ಗಳು, ಪ್ರೊಸೆಸಿಂಗ್ ಪ್ಲಾಂಟ್ಗಳು, ಆಮೇಲೆ ಇರಿಗೇಷನ್ ಮಾಡೋಕ್ಕೆ ಅದಕ್ಕೆ ಸೋಲಾರ್ ಪಂಪ್ಗಳು, ಆಮೇಲೆ ಇವೆಲ್ಲ ಇದನ್ನು ನೀರು ನಿರ್ವಹಣೆ ಮಾಡೋಕ್ಕೆ ನಮ್ಮ ಹತ್ರ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ತಂದಿದ್ದೀವಿ ನಾವು, ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ತಂದಿದ್ದೀವಿ. ಅದೇ ರೀತಿ ಪಿವೇಟಲ್ ಇರಿಗೇಷನ್ ಸಿಸ್ಟಮ್ ಕೂಡ ಇದೆ ನಮ್ಮ ಹತ್ರ. ಅಂದರೆ ಕೃತಕ ಮಳೆ ಮಾಡುತ್ತೆ, ಒಂಥರ ಕೃತಕ ಮಳೆ ಮಾಡುವಂಥ ವ್ಯವಸ್ಥೆ ನಮ್ಮ ಹತ್ರ ಇದೆ. ಅದು ಒಂದು ಸುತ್ತು ಹೊಡೆದ್ರೆ ಸುಮಾರು 125 ಎಕರೆ ಜಮೀನನ್ನು ನಾವು ನೀರು ಉಣಿಸ್ಬೋದು ಅಂತ ಒಂದು ಟೆಕ್ನಾಲಜಿ ಇದೆ. ಇವೆಲ್ಲ ಟೆಕ್ನಾಲಜಿಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಮುಂದಿನ ಕೃಷಿಯನ್ನು ಸಮರ್ಥವಾಗಿ ಮಾಡಬಹುದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಮಲ್ಲಿಕಾರ್ಜುನ ಎಸ್ ಅಯ್ಯನಗೌಡ ಇವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಹೀಗೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲೂ ಅಂತೀವಿ ನಾವು. ಕೃಷಿ ವಿಶ್ವವಿದ್ಯಾಲಯ ಇರೋದೇ ನಿಮಗಾಗಿ. ನಿಮ್ಮ ಭಾವನೆಗಳನ್ನು ಏನಿದ್ದಾವೆ ಅವನ್ನು ಕಡಿಮೆ ಮಾಡಲಿಕ್ಕೆ ತಾಂತ್ರಿಕತೆಯ ಏನು ಸದುಪಯೋಗ ಮಾಡ್ಕೋಬೇಕು ಅದರ ಸಂಶೋಧನೆ ಮತ್ತು ನಿಮಗೆ ಮುಟ್ಟಿಸುವ ಕಾರ್ಯವನ್ನು ಒಂದು 5 ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ಸ್ ಇದ್ದಾವೆ, ಅದರ ಮುಖಾಂತರ ಒಂದು ಪ್ರಾತ್ಯಕ್ಷಿತೆ ಏರ್ಪಡಿಸಿ ನಿಮ್ಮಲ್ಲಿ ಏನು ನ್ಯೂನ್ಯತೆಗಳು ಕಂಡು ಬರ್ತವೆ ಅದನ್ನು ತಿಳಿಸುವ ಹಾಗೂ ಅವರ ಜೊತೆಗೆ ನೀವು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಏನು ಸಂಶೋಧನೆ ತಗೋಬೇಕು ಅಂತ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇದರಲ್ಲಿ 5 ಮೇಜರ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ. ಪ್ರತಿಯೊಂದು ವಿಭಾಗದಿಂದ ಏನೆಲ್ಲ ತಾಂತ್ರಿಕತೆ ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮೇಳದಲ್ಲಿ ನಿಮಗೆಲ್ಲ ತೋರಿಸ್ತಾರೆ. ಮೊಟ್ಟಾಗಿ ಹೇಳಬೇಕು ಅಂತಂದರೆ ಹೊಲದಿಂದ ನಮ್ಮ ತಟ್ಟೆವರೆಗೆ ಏನೆಲ್ಲ ಆಗು ಹೋಗು ಆಗ್ತಾ ಇದ್ದಾವೆ, ಅವೆಲ್ಲದರ ಜೊತೆಗೆ ಯಾವ ತೊಂದರೆಗಳು ಇದ್ದಾವೆ, ಮಣ್ಣಿನ ಕೊಚ್ಚಣೆ ಇರ್ಬೋದು, ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಏರುಪೇರು ಆಗಿರ್ಬೋದು, ಮತ್ತು ಫಲವತ್ತತೆ ಕಾಯ್ದುಕೊಳ್ಳುವಲ್ಲಿ ಏನು ನಾವು ಕ್ರಮ ಕೈಗೊಳ್ಳಬೇಕು. ಇವೆಲ್ಲ ಸಾಯಿಲ್ ಹೆಲ್ತ್ ಕಾರ್ಡ್ ಎಲ್ಲರೂ ಪಡ್ಕೊಂಡಿದ್ದೀರಾ? ಸಾಯಿಲ್ ಹೆಲ್ತ್ ಕಾರ್ಡನ್ನು ಉಪಯೋಗ ಯಾವ ಥರ ಮಾಡ್ತಾ ಇದ್ದೀರಿ, ಯಾವ ಥರ ಮಾಡಬೇಕು, ಯಾವ ಥರ ನೀವು ಗೊಬ್ಬರವನ್ನು ಸರಿ ಪ್ರಮಾಣದಲ್ಲಿ, ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಅದರ ಮುಖಾಂತರ ನೀವು ಎಷ್ಟರ ಮಟ್ಟಿಗೆ ಉಪಯೋಗ ತೆಗೆದುಕೊಂಡು ಮತ್ತು ಸಾಯಿಲ್ ಹೆಲ್ತ್ ಕಾರ್ಡನ್ನು ಉಪಯೋಗ ಮಾಡಿ ಅಲ್ಲಿ ಏನೇ ಡೆಫಿಸಿಟ್ ಇದೆ ಅಷ್ಟನ್ನು ಮಾತ್ರ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ನೀವು ಪ್ರಾತ್ಯಕ್ಷತೆಯಲ್ಲಿ ತಿಳ್ಕೊಳ್ಳಿ. ಅದರ ಮುಖಾಂತರ ನೀರಿಲ್ಲದೆ ಏನು ಮಾಡೋಕ್ಕಾಗಲ್ಲ, ಮಳೆಯಿಂದನೇ ನಾವು ಇದ್ದೇವೆ. ಮಳೆ ಜೊತೆಗೆ ನೀವು ಎಷ್ಟೋ ಮಂದಿ ಬೋರ್ವೆಲ್ ಹಾಕ್ಕೊಂಡಿದ್ದೀರಾ, ಮತ್ತು ಕೆನಾಲ್ ಇರಿಗೇಟೆಡ್ ನಮ್ಮ ತುಂಗಭದ್ರಾ ಪ್ರದೇಶದಿಂದನೂ ರೈತರು ಬಂದಿದ್ದೀರಾ, ಬಟ್ ಅಲ್ಲಿ ನೀರು ಸಿಗ್ತಾ ಇದೆ ಅಂಥೇಳಿ ನೀರಿನ ಪ್ರಮಾಣ ಆ ಬೆಳೆಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕೊಡ್ತಾ ಇದ್ದೀವ, ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀವ, ಅದನ್ನು ಯಾವ ಥರ ಉಪಯೋಗ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಇಲ್ಲ. ಯಾಕೆಂದರೆ ಅದು ಸಿಗ್ತಾ ಇದೆ ಅಂತ, ಒಂದು ಕಡೆ ಭೂಮಿಯ ನೀರಿನ ಮಟ್ಟ ಕೆಳಗೆ ಕುಸಿತಾ ಇದೆ, ಇನ್ನೊಂದು ಕಡೆ ತುಂಗಭದ್ರಾದಿಂದ ನೀರು ಬರತಕ್ಕಂಥ ಕೆನಾಲು ಅಲ್ಲಿ ಎರಡೂ ಥರ ಉಪಯೋಗ ಮಾಡುವಂಥ ದೃಷ್ಟಿಕೋನ ಬೇರೆ ಬೇರೆ ಆಗಿದೆ. ಅಲ್ಲಿ ನೀರು ಸಿಗುತ್ತೆ ಅಂತೇಳಿ ಪೋಲ್ ಮಾಡ್ತೀವಿ, ಇಲ್ಲಿ ನೀರು ಸಿಗ್ತಾ ಇಲ್ಲ ಅಂತೇಳಿ ಕೆಳಗಡೆ ಹೋಗ್ತಾ ಇದೆ ಇನ್ನು. ಸೊ ಇದು ಎರಡು ದೃಷ್ಟಿಯನ್ನು ಮಾಡೋರು ಅದೇ ರೈತನೇ, ಅದೇ ಎರಡು ಹೊಲದಲ್ಲಿ ಇನ್ನು ಬೇರೆ ಬೇರೆ ಥರ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನೀವು ಪ್ರತಿಯೊಬ್ಬರು ನೀರಿನ ಮಾಪನವನ್ನು ಮಾಡಬೇಕು, ನೀರು ಎಷ್ಟು ಬೇಕು ಅಂತಂದು ಹೊಲಕ್ಕೆ ಯಾವಾಗ ಯಾವ ಟೈಮಲ್ಲಿ ನೀರು ಕೊಡಬೇಕು, ಎಷ್ಟು ಹೊತ್ತಿಗೆ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು, ಯಾವ ರೀತಿಯಾಗಿ ಕೊಡಬೇಕು, ಯಾವ ಇರಿಗೇಷನ್ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ನಾವು ದಕ್ಷತೆಯಾಗಿ ನಮ್ಮಲ್ಲಿ ಇರತಕ್ಕಂಥ ನೀರನ್ನು ಉಪಯೋಗ ಮಾಡಬಹುದು. ಸ್ಪ್ರಿಂಕ್ಲರ್ ಬಂದಿದೆ, ಡ್ರಿಪ್ ಬಂದಿದೆ, ಪ್ರೆಷರೈಸ್ ಸಿಸ್ಟಮ್ಸ್ ಬಂದಿದೆ, ಎಲ್ಲ ಭಾಳಷ್ಟು ಬಂದಿದ್ದಾವೆ. ಬಟ್ ಎಷ್ಟು ಮಂದಿ ರೈತರು ಅದನ್ನೇನೋ ತೊಗೊಂತೀರಾ, ಅದರ ಉಪಯೋಗ ಮಾಡ್ತಕ್ಕಂಥ ರೀತಿಯಲ್ಲಿ ತಾಂತ್ರಿಕತೆ, ಅದರಲ್ಲಿ ತಾಂತ್ರಿಕತೆ ಇದೆ, ಆ ತಾಂತ್ರಿಕತೆಯನ್ನು ತಿಳ್ಕೊಂಡು ಅದ್ರ ತಕ್ಕಂಗೆ ನೀವು ನೀರು ಬಳಕೆ ಮಾಡೋದಾದರೆ ನೀರಿನ ಸದುಪಯೋಗ ಮಾಡ್ಕೋಬೋದು, ಮತ್ತು ಫಲವತ್ತತೆಯನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಇಳುವರಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಇಳುವರಿನೂ ಬರುತ್ತೆ, ಮುಂದೆ ಬೆಲೆ ಇರಲ್ಲ. ಬೆಲೆ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಎಲ್ಲರೂ ಒಂದು ಬೆಳೆ ಅಂತ ತಕ್ಷಣ ಎಲ್ಲರೂ ಅದೇ ಬೆಳೆ ಹಾಕ್ತಾರೆ. ಸೊ ಆ ಥರ ಮಾಡಬಾರ್ದು ಅಂಥೇಳಿ ನಮ್ಮ ದೇಸಾಯಿ ಸರ್ ಸಮಗ್ರ ಕೃಷಿ ಪದ್ಧತಿಯನ್ನು ಎಲ್ಲರಿಗೆ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಕ್ರಾಪ್ಸ್ನ ಉಪಯೋಗ ಮಾಡಿಕೊಂಡು ಒಂದೇ ಕ್ರಾಪ್ನ ಎಲ್ಲರೂ ಬೆಳೆದ್ರೆ ಆಗಲ್ಲ. ಮಾರ್ಕೆಟಲ್ಲಿ ಹಿತದೃಷ್ಟಿಯಿಂದ ತಿಳ್ಕೊಂಡು ಯಾವ ಥರ ಮಾಡಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಹವಾಮಾನ ವೈಪರೀತ್ಯಕ್ಕೆ ಅನುಗುಣವಾಗಿ ನಾವು ಯಾವ ಥರ ತಳಿಯಗಳನ್ನು ಆಯ್ಕೆ ಮಾಡ್ಕೋಬೇಕು, ಲಾಂಗ್ ಡ್ಯೂರೇಷನ್ ಕ್ರಾಪ್ ತೊಗೋಬೇಕು, ಶಾರ್ಟ್ ಡ್ಯೂರೇಷನ್ ಕ್ರಾಪ್ ತೊಗೋಬೇಕು, ಅಲ್ಲಿ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಯಾವುದು ಸರಿ ಸೂಕ್ತವಾಗಿ ಬೆಳೆ ಬರುತ್ತೆ ಅದನ್ನೆಲ್ಲ ತಿಳ್ಕೊಂಡು ನೀವು ಬೆಳೆದದ್ದೇ ಆದರೆ ತೊಂದರೆ ಏನಾಗಲ್ಲ, ನಿಮಗೆ ಸಿಗುತ್ತೆ, ಬೆಲೆ ಸಿಗುತ್ತೆ. ಬೆಲೆ ಸಿಕ್ಕಿದ್ದು ಮಾತ್ರ ಅಷ್ಟಕ್ಕೆ ನಾವು ಮಾರ್ಕೊಂಡ್ರೆ ಅದ್ರ ಲಾಭ ಜಾಸ್ತಿ ಬರಲಿಕ್ಕಿಲ್ಲ. ಅದ್ರ ದುಪ್ಪಟ್ಟು ಮಾಡಬೇಕು, ನಾಲ್ಕು ಪಟ್ಟು ಮಾಡಬೇಕು, ಹತ್ತು ಪಟ್ಟು ಮಾಡಬೇಕು ಅಂತಂದರೆ ಸಂಸ್ಕರಣೆ ಮಾಡಿ ಮತ್ತೆ ಟೇಬಲ್ ಮುಖಾಂತರ ನಿಮಗೆ ಹೊಲದಿಂದ ನಮ್ಮ ತಟ್ಟೆಗೆ ಬರ್ಬೇಕಾದ್ರೆ ಬರೀ ನಾವು ಜೋಳ ಮಾರಿದ್ವಿ ಗೋಧಿ ಮಾರಿದ್ರೆ ಅಷ್ಟೇ ಆಗಲಿಕ್ಕಿಲ್ಲ. ನೀವು ಅದನ್ನು ದಿನಸಿಗಳನ್ನು ಮಾಡಿಕೊಂಡು ಮತ್ತು ಈಗೆಲ್ಲ ಫಾಸ್ಟ್ ಫುಡ್ಸ್ ಬಂದ್ಬಿಟ್ಟಾವೆ, ಅಮೇರಿಕದಲ್ಲಿ ಇಲ್ಲಿಂದ ಹಿಡಿದು ಅಮೇರಿಕಕ್ಕೆ ನಾವು ಕಳಿಸ್ಬೋದು. ಉಪ್ಪಿನಕಾಯಿಲಿಂದ ಹಿಡಿದು ಏನು ಬೇಕಾದ ನಾವು ಇಲ್ಲಿಂದ ನಮ್ಮ ರೈತ ಬಾಂಧವರು ಎಫ್ ಇ ಒ ಮುಖಾಂತರ ಮಾಡಿಕೊಂಡು ಸಣ್ಣ ಸಂಸ್ಥೆಗಳ ಮುಖಾಂತರ ಮಾಡಿಕೊಂಡು ರೈತ ಮಹಿಳೆಯರನ್ನು ಸಂಘ ಮಾಡಿಕೊಂಡು ಎಲ್ಲ ಕಳಿಸ್ತಾ ಇದ್ದಾರೆ. ಸೊ ಅಂಥ ಒಂದು ಉಪಯೋಗನ ಮಾಡಿಕೊಂಡು ಇಲ್ಲೆಲ್ಲ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಬಂದು ನೋಡ್ಕೊಳ್ರಿ, ಭಾಳಷ್ಟು ಸಂಶೋಧನೆಗಳಾಗಿದ್ದಾವೆ. ನಿಮ್ಮ ಹತ್ರ ಇರತಕ್ಕಂಥ ಸಿರಿಧಾನ್ಯಗಳನ್ನೇ ಆಗ್ಬೋದು, ಒಕ್ಕಣೆ ಮಾಡಿಕೊಂಡು ಪ್ರಾಡಕ್ಟ್ಸ್ ಮಾಡಿಕೊಂಡೇ ನೀವು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಎಷ್ಟಿದ್ರು ಕಡಿಮೆ ಇದ್ರೂ ತರ್ಬೋದು, ಜಾಸ್ತಿ ಇದ್ರು ತಂದು ಇಲ್ಲೇ ಒಕ್ಕಣೆ ಮಾಡಿಕೊಂಡು ಅದ್ರ ಮುಖಾಂತರ ಎಲ್ಲ ಟೆಕ್ನಾಲಜಿ ಮಾಡಿಕೊಂಡು ನೀವು ಮಾಡಿದ್ದೇ ಆದರೆ ಮತ್ತು ನಿಮಗೆಲ್ಲ ಸಲಕರಣೆಗಳು ಸಿಗ್ತವೆ, ಎಲ್ಲ ತಾಂತ್ರಿಕತೆ ಇದೆ ಇಲ್ಲಿ. ಸೊ ನೀವು ಇಲ್ಲಿ ಎಲ್ಲ ಬಂದಿದ್ದೀರಾ, ರೈತ ಮಹಿಳೆಯರು ಬಂದಿದ್ದಾರೆ, ಅವರ ರೋಲ್ ಭಾಳ ಮುಖ್ಯ ಅಂತ ಮೇಡಮ್ ಹೇಳಿದರು. ಇವ್ರು ಆನಂದ ಕೊಡೋದಾದರೆ ಯಾರು ಉಣಬಡಿಸೋರು ಅವರು ಅಂತ, ಮ್ಯಾಕ್ಸಿಮಮ್ ಥಿಂಗ್ಸ್ ಫಾರ್ಮ್ ಲೇಬರ್ಸ್ ಇರೋದೇ ಅವರೇ. ಅದ್ರ ಮುಖಾಂತರ ಅವ್ರ ರೈತರ ಮಹಿಳೆಯವರು ಬರೀ ಅಷ್ಟೇ ಮಹಿಳೆ ಅಷ್ಟೇ ಅಲ್ಲ, ನಮಗೆ ಅನ್ನದಾತೆಯೂ ಅವರೇನೆ, ಮತ್ತು ಜೀವದಾತೆಯೂ ಅವರೇ. ಎಲ್ಲ ನದಿಗಳ ಮುಖಾಂತರನೂ ನಾವು ದೇವ್ರತಿ ಅಂತ ಪೂಜಿಸ್ತೀವಿ. ಅವರಿಗೂ ಎಲ್ಲರಿಗೂ ಶಕ್ತಿಯನ್ನು ಕೊಡಬೇಕು. ಸಶಕ್ತಿ, ಮಹಿಳಾ ಸಶಕ್ತಿ ಅಂತಂದು ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಿದ್ವಿ. ನಾವು ಹಾಕೊಂಡು ಅವ್ರನ್ನ ಮನೆಯಲ್ಲೇ ಕುಂದರಿಸಿದ್ರಾಗೋದಿಲ್ಲ, ಅವ್ರನ್ನ ಎಲ್ಲರನ್ನು ಕರ್ಕೊಂಡು ಬರಬೇಕು. ಇಂಥ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವ್ರಿಗೂ ಟ್ರೈನಿಂಗ್ ಕೊಡೋದಾದರೆ ಅವರ ಒಂದು, ಯಾಕಂದ್ರೆ ಅವರೇ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆಲ್ಲ ಗೊತ್ತಿರುತ್ತೆ. ಅವರ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡ್ರೆ ಮುಂದೆ ನಮ್ಮ ಟೆಕ್ನಾಲಜಿ ಡೆವಲಪ್ ಮಾಡಲಿಕ್ಕೆ, ಯಾಕಂದ್ರೆ ನಮ್ಮ ಏನು 5 ಮೇಜರ್ ಪ್ರಾಜೆಕ್ಟ್ಸ್ ಏನಿದ್ದಾವೆ, ಇದು 5 ಮೇಜರ್ ಪ್ರಾಜೆಕ್ಟ್ಸ್ ಇಲ್ಲಿ ಮಾತ್ರ ಸೀಮಿತ ಅಲ್ಲದು, ಆಲ್ ಇಂಡಿಯಾ ಲೆವೆಲಲ್ಲಿ ಪ್ರಾಜೆಕ್ಟ್ ಇದ್ದಾವೆ. ಇವರು ಹೋಗಿ ಅಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ಆ ಪ್ರಾಜೆಕ್ಟ್ಸ್ನ ಅನ್ವಯ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನಿದೆ, ಆ ಒಂದು ಪ್ರಾಜೆಕ್ಟ್ಸ್ ಯಾವ್ದು ತೊಗೋಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನೀವು ಅದ್ರ ಮುಖಾಂತರ ಅವರ ನಿಮ್ಮ ಅಭಿಪ್ರಾಯ, ನಿಮಗೆ ಏನು ಬೇಕು ಅನ್ನೋ ಅಭಿಪ್ರಾಯ ತಿಳಿಸಿದರೆ ಅವರ ಮುಂದಿನ ದಿನಗಳಲ್ಲಿ ಅವರ ಒಂದು ಸಂಶೋಧನೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ತಿಳಿಸ್ಕೊಂಡು ನಮಗೆಲ್ಲರಿಗೂ ಇಲ್ಲಿ ಬಂದಿರೋದ್ರಿಂದ ಮತ್ತೊಮ್ಮೆ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏನೆಲ್ಲ ನಿಮಗೆ ಸಲಕರಣೆಗಳು ಬೇಕು, ಅದರ ಮಾಹಿತಿಗಳು ಬೇಕು, ಅವೆಲ್ಲವನ್ನು ಪಡ್ಕೊಳ್ಳಿ. ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಟೆಕ್ನಾಲಜಿ ನೀವೇನೋ ಡೆವಲಪ್ ಮಾಡಿರ್ಬೋದು, ಅಂಥ ಟೆಕ್ನಾಲಜಿ ಯಾವ್ದಾದ್ರು ಇತ್ತಪ್ಪ ಅಂತಂದರೆ ಅದನ್ನು ಒಂದು ಹಂಚಿಕೆ ಮಾಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಏನಾದರೂ ಬೇಕಾಗಿತ್ತಂದರೆ ನಮ್ಮ ಸಂಶೋಧಕರೆಲ್ಲರಿದ್ದಾರೆ, ಅವರ ಸಹಯೋಗ ತೆಗೆದುಕೊಂಡು ನೀವು ಮತ್ತೊಮ್ಮೆ ನಮ್ಮ ಈ ಭಾಗದ ರೈತರಿಗೆ ರೈತರ ಬವಣೆಯನ್ನು ಕಡಿಮೆ ಮಾಡಲಿಕ್ಕೆ ನಾವೆಲ್ಲ ಕೂಡಿ ಒಟ್ಟಿಗೆ ನಮ್ಮ ಒಂದು ಕಿರುಕಾಣಿಕೆಯನ್ನು ಕೊಡೋಣ ಅಂತ ಹೇಳುವ ಮುಖಾಂತರ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಮುಖ್ಯಸ್ಥರುಗಳು, ರೈತರು, ರೈತ ಮಹಿಳೆಯರು ಈ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕ ಮೇಳದಲ್ಲಿ ಭಾಗಿಯಾಗಿ ವಿವಿಧ ರೀತಿಯ ಯಂತ್ರೋಪಕರಣಗಳ ಮಾಹಿತಿ ಕುರಿತು ವಿಷಯವನ್ನು ಹಂಚಿಕೊಂಡರು. ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಪಿಎಫ್ ಮಠದ್ ಇವರುಗಳು ನಿರ್ವಹಿಸಿದರು. ಕೇಳಿದ್ವಲ್ಲ ರೈತ ಬಾಂಧವರೇ, ಇದುವರೆಗೆ ನಿನ್ನೆ ದಿನಾಂಕ 13/2/2025 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಸವೇಶ್ವರರ ಪ್ರೇಕ್ಷಾಗೃಹದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು, ಅಖಿಲ ಭಾರತ ಕೃಷಿ ಅನುಸಂಧಾನ ಪರಿಷತ್ತು, ಅಖಿಲ ಭಾರತ ಸಮನ್ವಯದ ಸಂಶೋಧನಾ ಯೋಜನೆಗಳು ಹಾಗೂ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವುಗಳ ಸಹಭಾಗಿತ್ವದಲ್ಲಿ ಜರುಗಿದ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳ 2025 ಪ್ರಾಯೋಜಿತ ಬಾನುಡಿ ವರದಿಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು. ಇದುವರೆಗೆ ನಿನ್ನೆ ದಿನಾಂಕ 13/2/2025 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ಜರುಗಿದ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕ ಮೇಳ 2025 ಈ ಕಾರ್ಯಕ್ರಮದ ಪ್ರಾಯೋಜಿತ ಬಾನುಲಿ ವರದಿಯನ್ನು ಕೇಳಿಬಂದ್ರಿ. ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತೀಯ ಸಮನ್ವಿತ ಸಂಶೋಧನಾ ಯೋಜನೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು. ರೈತ ಬಾಂಧವರೇ, ಈಗ ಇದಾಗಿತ್ತು ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:30. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳೋಣ.